ಸೆಳೆತ ಹಜರಾಗಲಿ, ಕೆಳಕ್ಕೆ ಇಳಿಯುವಂತೆ ಸೆಳೆತ ಅಂದ್ರೆ ಅದು ಸರ್ಕ್ಯುಲರ್ ಫೋರ್ಸ್. ಅದು ಮೇಲೆ ಹೋದ್ರೆ ಮತ್ತೆ ಹೀಗೆ ಸ್ವರ್ಗ ಹೋದ್ರೆ ಮುಗಿಯ ಹೇಳಿದಂತ ಉತ್ತರ ಹೊತ್ತು ಉತ್ತರ ಮುಖ ಉತ್ತಮುಖವಾದಂತಹ ಸೆಳೆತ. ಆದ್ರಿಂದ ಮೂರ್ಧ್ವಗತಿ ಮತ್ತೆ ಭೂಮಿಯ ಸೆಳೆತದಿಂದ ತಪ್ಪಿ ಭಗವಂತನ ಕಡೆಗೆ ಹೋಗಬೇಕಾದ ಎಲ್ಲ ಉಪಾಸನೆ ಉತ್ತರಾಭಿಮುಖವಾಗಿ ಆಗಬೇಕು, ಅಥವಾ ಉತ್ತರ ಮತ್ತು ಅದಕ್ಕೆ ಸಂಬಂಧಪಟ್ಟ ಭೂಮಿ ಸೆಳೆತ ಪೂರ್ವ ಪೂರ್ವ ಉತ್ತರ, ದಕ್ಷಿಣದ ಸೆಳೆತ ಪಶ್ಚಿಮ ಮತ್ತು ದಕ್ಷಿಣಕ್ಕೆ, ಉತ್ತರ ಧ್ರುವದ ಸೆಳೆತ ಪೂರ್ವ ಮತ್ತು ಉತ್ತರಕ್ಕೆ. ಅದರಿಂದ ಪೂರ್ವಾಭಿಮುಖವಾಗಿ ಮತ್ತು ಉತ್ತರಾಭಿಮುಖವಾಗಿ ಯಾವುದೇ ಒಂದು ಪುಣ್ಯಕರ್ಮದ ಸಾಧನೆಗೆ, ಐಹಿಕ ಫಲ ಸಾಧನೆಗೆ, ಪಿತೃಗಳಿಗೆ ಅಥವಾ ಮತ್ತೆ ಇಲ್ಲಿಗೆ ಮರಳಿ ಬರುವ ಕ್ರಿಯೆಗೆ ಪಶ್ಚಿಮ ಮತ್ತು ದಕ್ಷಿಣ ಸಾಮಾನ್ಯವಾಗಿ ಯಾವ ಕಾಲಕ್ಕೂ ಪಶ್ಚಿಮಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗಿ ಜಪ ಪೂಜೆಗಳನ್ನು ಮಾಡಬಾರದು ಶಾಸ್ತ್ರ. ಯಾಕಂದ್ರೆ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವುದೇ ಇಲ್ಲ, ಅದು ದಕ್ಷಿಣ ಧ್ರುವದ ಸೆಳೆತಕ್ಕೆ ಒಳಗಾಗುವಂತಹ ಕ್ರಿಯೆ. ಆದ್ದರಿಂದ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬಹುದು, ದಕ್ಷಿಣಕ್ಕೆ ಮುಖ ಹಾಕಿ ಉಣ್ಣಬಹುದು. ಇದು ಎರಡು ಬಿಟ್ಟರೆ ಮತ್ತೆ ಯಾವುದು ದಕ್ಷಿಣ ಪ್ರಶಸ್ತ ಅಲ್ಲ. ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬಹುದು, ಯಾಕೆಂದ್ರೆ ಎದ್ರೆ ಉತ್ತರಾಭಿಮುಖ ಆಗುವುದು, ಉತ್ತರಾಭಿಮುಖವಾಗುತ್ತ ಮಲಗಿದ್ರೆ ದಕ್ಷಿಣಕ್ಕೆ ತಲೆ ಆಗುದು. ಅದರಿಂದ ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವುದು ಅಂದ್ರೆ ಉತ್ತರಾಭಿಮುಖವಾಗಿ ಮಲಗುವುದು ಅಂತ, ದಕ್ಷಿಣಾಭಿಮುಖವಾಗಿ ಮಲಗಬಾರದು, ಅದೇ ಉತ್ತರ ತಲೆ. ಇದೆಲ್ಲ ದಿಕ್ಕುಗಳಲ್ಲಿ ಇರತಕ್ಕಂತಹ ವಾತಾವರಣದ ಫೋರ್ಸ್ಗಳನ್ನ ತಿಳಿದು ಹೇಳಿದಂತಹ ಮತ್ತು ಅದರಿಂದ ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವುದು, ಉತ್ತರಕ್ಕೆ ತಲೆ ಹಾಕಿ ಮಲಗುವುದು. ಉತ್ತರಕ್ಕೆ ತಲೆ ಹಾಕಿದರೆ ಎದ್ರೆ ದಕ್ಷಿಣಾಭಿಮುಖವ, ದಕ್ಷಿಣಕ್ಕೆ ಮುಖವಾಗಿ ಯಾವುದೇ ಇರಬಾರದು. ಆಮೇಲೆ ಒಂದೇ ಒಂದು ಕೆಲಸ ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡುವುದು, ಯಾಕೆಂದ್ರೆ ಅದನ್ನು ಏನು ಉತ್ತರ ಉತ್ತರ ಅಭಿವೃದ್ಧಿ ಪ್ರಶ್ನೆ ಇಲ್ಲ, ಅದು ತಿಂದು ಕರಗುವಂತ ಅದನ್ನು ಬೇಕಾದ್ರೆ ದಕ್ಷಿಣಕ್ಕೆ ಮುಖ ಆಗಿ ಊಟ ಮಾಡಿ. ಯಾವ ಸ್ವಲೋಕದ ಸಾಧನೆ ಇಲ್ಲ, ಅಸೋಲೋಕ ಸುಮ್ಮನೆ ತಿನ್ನೋದು ಅಷ್ಟೇ ಹೊಟ್ಟೆ ತುಂಬಲಿಕ್ಕೆ, ಅದರಲ್ಲಿ ಯಾವ ಅಧ್ಯಾತ್ಮದ ಸಾಧನೆಯೇ ಇಲ್ಲ. ಅಷ್ಟು ಹೊತ್ತು ಅಧ್ಯಾತ್ಮದ ಮರವಿಗೆ ಮತ್ತೊಂದಿಷ್ಟು ನಿದ್ರೆಗೆ ಕಾರಣ ಆಗುವಂತಹ ವಸ್ತು. ಆದ್ರಿಂದ ಅದನ್ನು ಒಂದು ಊಟ ಒಂದು ದಕ್ಷಿಣಾಭಿ ಮುಖ ಆಗಿ ಮಾಡುದು ಹಿಂದೆ ಹಾಗೆ ಇದ್ರೆ ಬಹಳ ಹಿಂದೆ ಈಗ ಅದನ್ನು ತಿಕ್ಕ ಬದಲಿಸಿದ್ದಾರೆ. ಹಿಂದೆ ಚೌಕಿಯಲ್ಲಿ ನನ್ನ ಚಿಕ್ಕವನಿಂದ ಬಹಳ ಖುಷಿ ಆಗ್ತಿತ್ತು, ಸ್ವಾಮಿಗಳಿಗೆ ದಕ್ಷಿಣಾಭಿಮುಖವಾಗಿ ಊಟ ಕೊಡ್ತಿದ್ದರು. ಈಗ ಅದು ದಿಕ್ಕು ಚೇಂಜ್ ಮಾಡಿದ್ರೆ ದಕ್ಷಿಣ ತಪ್ಪು ಅಂತ. ಅದು ಹಿಂದಿನವರು ಬಹಳ ಬುದ್ಧಿವಂತಿಕೆಯನ್ನ ಮಾಡಿದ್ರು, ದಕ್ಷಿಣಾಭಿಮುಖವಾಗಿ ಸ್ವಾಮಿಗಳು ಊಟಕ್ಕೆ ಕೊಡುವ ವ್ಯವಸ್ಥೆ ಇತ್ತು ಚೌಕಿಯಲ್ಲಿ. ಅದು ಊಟಕ್ಕೆ ದಕ್ಷಿಣಾಭಿಮುಖವಾಗಿ ಊಟಕ್ಕೆ ಮಾತ್ರ ಕೊಡುವುದಿಲ್ಲ, ಆ ತಪ್ಪು ಉಪಯೋಗ ಇರುತ್ತಿತ್ತು. ಆದ್ದರಿಂದ ದಕ್ಷಿಣಾಭಿಮುಖವಾಗಿ ಸ್ವಾಮಿಗಳು ಊಟ ಕೊಡ್ತಿದ್ರು. ತುಂಬಾ ಸುಂದರವಾದ ಕಲ್ಪನೆ, ಅದು ಬಹಳ ಖುಷಿ ಕೊಡ್ತಿತ್ತು. ಈ ಎಲ್ಲ ಕಲ್ಪನೆಯು ಅರ್ಥ ಆದರೆ ಸುಂದರ. ಹೇ ದಕ್ಷಿಣಾಭಿಮುಖ ವಸ್ತು ಕೇಳುವಂತಹ ಅದು ದಿಕ್ ಬದಲಾಗಿದೆ, ದಕ್ಷಿಣ ಉತ್ತರಾಭಿಮುಖ ಆಗಿದೆ, ಈಗ ಉತ್ತರಾಭಿಮುಖವಾಗಿ ಊಟ ಅಲ್ಲ, ಈಗ ಪಶ್ಚಿಮಾಭಿಮುಖ, ಈಗ ಪಶ್ಚಿಮಾಭಿಮುಖವಾಗಿ ಕೊಡುತ್ತೆ. ಅದು ದಕ್ಷಿಣ ಆದರೆ ಏನು, ಪಶ್ಚಿಮ ಆದರೆ ಏನು, ಒಂದೇ ಮುಖ. ಅದಕ್ಕೆ ಏನು ಅಂತಾರೆ, ಏನು ದಕ್ಷಿಣ ಬೇಡ, ದಕ್ಷಿಣ ಅಂತ ಕೂಡ ಹೆದರಿಕೆ. ಅದು ಹೆದರಬೇಕಾದ ಸಂಗತಿ ಏನು ಅಲ್ಲ, ಬರೀ ಸಾಧನೆಗೆ ಸಂಬಂಧಪಟ್ಟ ವಿಷಯ ಇಲ್ಲ. ಅದರಿಂದ ದಕ್ಷಿಣಾಗ್ನಿ ಯಜ್ಞದಲ್ಲಿ ಮುಖ್ಯವಾಗಿ ಬೇಕಾದ್ರೆ ಒಂದು ದಕ್ಷಿಣಾಗ್ನಿ, ಅದಕ್ಕೆ ಅನ್ವಾಹಾರ್ಯ ಪಚನ ಅನ್ನೋದು ಹೆಸರು. ಅನ್ವಾಹಾರ್ಯ ಅಂದ್ರೆ ದೇವತೆಗಳಿಗೆ ಕೊಟ್ಟ ಹಾಗೆ ಅವರಿಗೆ ಅವನನುಸರಿಸಿ ಇನ್ನೊಬ್ಬರಿಗೆ ಕೊಡಬೇಕಾದ ಪಿತೃ ದೇವತೆಗಳು ಅವರಿಗೆ ಕೊಡತಕ್ಕಂತಹ ವಿಸರ್ಣ ಪಚನ ಮಾಡತಕ್ಕಂತಹ ಅಗ್ನಿಕ ಅನ್ವಾಹಾರ್ಯ ಪಚನ ದಕ್ಷಿಣಾಗ್ನಿ ಅಗ್ನಿತ್ರಿಯ ಅಂತ ಹೆಸರು. ಇವೆಲ್ಲ ಯಜ್ಞಯಾಗಗಳಲ್ಲಿ ಬಳಕೆಯಲ್ಲಿದ್ದಂತಹ ಶಬ್ದಗಳು, ಇವತ್ತೆಲ್ಲ ಮರೆತು ಹೋದ ಶಬ್ದಗಳು. ಆ ದಕ್ಷಿಣಾಗ್ನಿಯ ಪಶ್ಚಿಮ ಭಾಗದಲ್ಲಿ ಉತ್ತರಾಭಿಮುಖ ಉಪವಿಷ್ಯ ಉತ್ತರಾಭಿಮುಖವಾಗಿ ಕೂತು ಏನು ಸಹಾರ ಉತ್ತರ ಸಾಮರ್ಥ್ಯ ಗಾಯಿತಿ. ರುದ್ರನಲ್ಲಿ ಸನ್ನಿಹಿತನಾಗಿರ್ತಕ್ಕ ರುದ್ರಗಣ ಸನ್ನಿಹಿತನಾಗಿ, ವಿಶೇಷತಃ ಪ್ರಣದೇವರಲ್ಲಿ ಸನ್ನಿಹಿತನಾಗಿರ್ತಕ್ಕ ವಾಯುವಿನ ಉತ್ತರಗಣದ ನಿಯಾಮಕ ವಾಯು, ಆ ವಾಯುವಿನಲ್ಲಿ ಸನ್ನಿಹಿತನಾಗಿ ಭಗವಂತನನ್ನ ಈ ಸಾಮದಿಂದ ಸ್ತೋತ್ರ. ಇದು ಆಗ ಹೇಳಿದ್ದು ವಸುಸಾಮ, ಇದು ಹೊತ್ತ ಸಾಮ ರೌದ್ರ ಸಾಮಾನ್ಯ ಗಾಯತಿ. ಇದರಲ್ಲಿ ಏನಿದೆ ಅಂದ್ರೆ ಅದೇ ಮಂತ್ರ, ಲೋಕತ್ವಾರಮಾವರಣ ಪಶೇಮತ್ವಾವಯಂ. ಯಾಕೆಂದ್ರೆ ಅಲ್ಲಿ ರಾಜ್ಯ ಯಾಕೆ ಲೋಕತ್ವಾರಮಾವರಣ ಆದ್ಮೇಲೆ ಕ್ಷೇಮತ್ವಾವಯಂ ಗಾ ಇಲ್ಲಿ ಆಗಲ್ಲ, ಪಶೇಮತ್ವಾವಯಂ ಗಿರಾ ರಾಜ್ಯ ಯೋ ಇತಿ ವಿರಾಜ್ಯ ಪಶೇಮತ್ವ ವಯಂ ವಿರಾಜ್ಯಾಯ ಭೂಮಿಯಲ್ಲಿ ರಾಜನ ಅಲ್ಲಿ ವಿರಾಜ ವಿ ಅಂದ್ರೆ ಆಕಾಶ, ಆಕಾಶದಲ್ಲಿ ಅಂತರಿಕ್ಷ ಲೋಕದಲ್ಲಿ ಸುಖ ಪಡುವುದಕ್ಕೋಸ್ಕರ ವಿ ಅಂದ್ರೆ ಪಕ್ಷಿಗಳ ವಿರಾಜ್ಯ ಪಕ್ಷಿಗಳ ರಾಜ್ಯ, ಪಕ್ಷಿಗಳ ರಾಜ್ಯದಲ್ಲಿ ನಾವು ಸಾಮಗಾರ ಮಾಡಬೇಕು. ಪಕ್ಷಿಗಳು ಮಾಡ್ತಾ ಬೆಳೆ ಬೆಳಗಾಗಿ ಸುಂದರವಾಗಿ ಸಾಮಗಾರ ಮಾಡ್ತಾರೆ, ಏನು ಅಪಸ್ವರ ಬರುವುದಿಲ್ಲ. ಶ್ರುತಿ ಬಿಟ್ಟು ಹೇಳುವುದೇ ಬೇಡ, ಪಕ್ಷಿಗಳು ಬೆಳಗಾಟ ಆಡುವಾಗ ಹೋದಾಗ ಏನ್ ಮಾಡಬೇಕು? ಅಲ್ಲಿ ಲೋಕ ದ್ವಾರ ಪ್ರಾರಂಭ ಅಂತರಿಕ್ಷ ಲೋಕದ ಬಾಗಿಲನ್ನು ತೆರೆಯಿರಿ ಅಂತ ಪ್ರಾರ್ಥನೆ. ಅಂತರಿಕ್ಷ ಲೋಕದ ಬಾಗಿಲನ್ನು ತೆರೆಯಿ ಪ್ರಾರ್ಥನೆ ಮಾಡಿ ಮತ್ತೆ ಪುನಃ ಮಧ್ಯಾಹ್ನದ ಯಜ್ಞ ಪ್ರಾರಂಭ ಮಾಡುವ ಮುಂಚೆ ಅಥವಾ ಹೋಗಿ ಪ್ರಾರ್ಥನೆ ಅಥವಾ ಹೋಮ ಆಗ್ಬೇಕು. ಇಲ್ಲಿ ಯಾರಿಗೆ? ಅಲ್ಲಿ ವಸುಗಳಿಗೆ. ಅವರು ಪ್ರತಿವೇಕ್ಷಿತೆ ಅಗ್ನೇ. ಇಲ್ಲಿ ರುದ್ರಗಣದ ಪ್ರಧಾನ ದೇವತೆ ಯಾರು? ವಾಯು. ನಮೋ ವಾಯವೇ ಅಂತರಿಕ್ಷಿತೆ ಲೋಕಕ್ಷಿತೆ. ಇಲ್ಲಿ ಮಂತ್ರ ಹೋಮ ಆಹುತಿ ಮಂತ್ರ ವಾಯುವಿಗೆ ರುದ್ರಗಣದ ನಾಯಕನಾಗಿರತಕ್ಕಂಥ ಮುಖ್ಯ ಪ್ರಾಣಿಗೆ. ನಮೋ ಅಗ್ನೇ ಅಂತ ಅಲ್ಲಿ ವಸುಗಣದ ಪ್ರಧಾನ ಅಗ್ನಿ, ರುದ್ರಗಣದ ಪ್ರಧಾನ ವಾಯು. ಇದು ರುದ್ರಗಣ ಪ್ರಧಾನ ರುದ್ರದೇವರಲ್ಲ, ರುದ್ರದೇವರ ವಾಯುದೇವರು. ನಮೋ ವಾಯವೇ ಅಂತರಿಕ್ಷಿತೆ ಲೋಕಕ್ಷಿತೆ ಲೋಕಂ ಮೇ ಯಜಮಾನಾಯ ವಿಂದ ಏಷವ ಯಜಮಾನಸ್ಯ ಲೋಕ ಯಜಮಾನ ಪುರಸ್ತಾದ ಆಯುಷಸ್ವ ಅಪಜಯಿ ಪರಿಘಂ ಇತ್ಯುಕ್ತ್ವಾ ಉತ್ತಿಷ್ಠತಿ. ಮಂತ್ರ ಅದೇ ವ್ಯತ್ಯಾಸ ಇಷ್ಟೇ. ಅಲ್ಲಿ ಅಗ್ನಿ ಪ್ರಾರ್ಥನೆ, ಇಲ್ಲಿ ವಾಯು ಅಂತರ್ಗತವಾಗಿರತಕ್ಕಂತಹ ರುದ್ರಗಳ ನಿಯಾಮಕನಾದ ಭಗವಂತನೇ. ಯಾರು ನೀವು? ಲೋಕಕ್ಷಿತೆ. ಯಾವ ಲೋಕ? ಅಂತರಿಕ್ಷ ಕ್ಷಿತೆ. ಅಂತರಿಕ್ಷ ಲೋಕದಲ್ಲಿ ಸನ್ನಿಹಿತನಾಗಿ ಅಂತರಿಕ್ಷ ಲೋಕದಲ್ಲಿ ಬರತಕ್ಕ ಮುಕ್ತ ಜೀವನವನ್ನು ನೇಮಿಸುವಂತಹ ವಾಯುವಂತರ್ಗತನಾದ ಭಗವಂತನೇ. ಏನು ಮಾಡುವುದು? ಲೋಕಂದೇ ಯಜಮಾನಾಯ ವಿಂದ ಅಂತರಿಕ್ಷ ಲೋಕವನ್ನು ನನಗೆ ಒದಗಿಸಿ. ಯಾಕೆ? ಏಷವ ಯಜಮಾನಸ್ಯ ಲೋಕ. ಮಾಧ್ಯ ದಿನಸವನ್ನು ಮಾಡತಕ್ಕವನು ಅಂತರಿಕ್ಷದಲ್ಲಿ ಇರತಕ್ಕಂತಹ ವಾಯುವಂತರ್ಗತನಾದ ಭಗವಂತನನ್ನ ರುದ್ರ ಅಂತರ್ಗತನಾದ ಭಗವಂತನನ್ನು ಉಪಾಸನೆ ಮಾಡಿದ್ದಾನೆ. ಅವನ ಲೋಕ ಏದಾಸ್ಮಿ ಅಂತರ ಯಜಮಾನ ಪರಸ್ತಾದ ಆಯುಷ. ನಾನು ಈ ನನ್ನ ಆಯುಸ್ಸು ಬದುಕು ಮುಗಿದ ಮೇಲೆ ಅಂತರಿಕ್ಷ ಲೋಕಕ್ಕೆ ಬರುವನಿದ್ದೇನೆ. ಅದು ಮೂರು ಲೋಕದಲ್ಲಿ ಯಾವ ಲೋಕಕ್ಕೆ ಹೋಗಬೇಕು? ಬೆಳಗಾದ ಒಂದು ಮಧ್ಯಾಹ್ನ ಒಂದಲ್ಲ. ಯಾರ್ಯಾರಿಗೆ ಯಾವ ಯಾವ ಲೋಕದಲ್ಲಿ ಮುಕ್ತ ಸ್ಥಾನವೋ ಅವರವರು ಆಯಾ ಲೋಕದಲ್ಲಿ, ಅಥವಾ ಮುಕ್ತರಲ್ಲದೇ ಇದ್ದವರಿಗೆ ಯಾರ್ಯಾರಿಗೆ ಯಾವ್ಯಾವ ಲೋಕದಲ್ಲಿ ಪುಣ್ಯ ಭೋಗ ಯೋಗವೋ ಅವರವರಿಗೆ ಆಗುತ್ತೆ. ಏತಾಸ್ಮಿ ಅಂತ ಯಜಮಾನ ಪರಸ್ಥಾನ ಆಯುಷ ಸ್ವಾಹ ಅಪಜಯಿ ಪರಿಹಂ. ಆಕಾಶದ ಬಾಗಿಲನ್ನು ತೆರೆ. ಆಕಾಶ ಬಾಗಿಲು ಹೆಂಗಾಗಿದೆ? ಆಕಾಶಕ್ಕೆ ಗೇಟ್ ಹಾಕಿಬಿಟ್ಟಿರ್ತಾರೆ. ಆಕಾಶ ಲೋಕದಲ್ಲಿ ಭಗವಂತನ ಕಾಣಬೇಕಾದ್ರು ಆ ಗೇಟ್ ತೆರೆಯಿರಿ, ಆ ಗೇಟ್ ತೆರೆದು ಸ್ವಾಹ. ಅದಕ್ಕೋಸ್ಕರ ನನಗೆ ಆಹುತಿಯನ್ನು ಕೊಡ್ತಾ ಇದ್ದೇನೆ. ಸ್ವಾಹ ಅಗ್ನಿಯಲ್ಲಿ ಆಹುತಿ ಕೊಡುವ ಯಾವಾದರೂ ಮಂತ್ರ ಜಪ ಮಾಡುವಾಗ ನಮಃ, ಅದನ್ನು ಅಗ್ನಿಯಲ್ಲಿ ಆಹುತಿ ಕೊಡುವಾಗ ಸ್ವಾಹ. ಈ ಕೃಷ್ಣಾಯ ನಮಃ ಅದೇ ಆಹುತಿ ಕೊಡ್ತಾ ಇದೆ. ಕೃಷ್ಣಾಯ ಸ್ವಾಹ ಕೃಷ್ಣಾಯ ನಮಃ. ಹಾಗೆ ಕೃಷ್ಣಾಯ ನಮಃ ಯಾವುದೇ ಒಂದು ಮಂತ್ರ ಹೇಳುವಾಗ ಈಗ ವಿಶ್ವಾಯ ನಮಃ, ವಿಷ್ಣುವೇ ನಮಃ, ವಶಂಕಾನಾಯ ನಮಃ ಅಂತೆಲ್ಲ ಹೇಳ್ತಾರೆ. ನಮ ಶಬ್ದ ಹಾಕಿ ನಮಾವಳಿ ವಿಷ್ಣು ಸಹಸ್ರ ಭೂತೋದಯ ಭಗವತ್ಪ್ರಭವೇ ನಮಃ, ಭೂತಮೃದಯ ನಮಃ, ಭೂತಮೃದಯ ನಮಃ, ಭಾವಾಯ ನಮಃ, ಭೂತಾತ್ಮನೇ ನಮಃ, ಭೂತ ಭಾವನಾಯ ನಮಃ, ಭೂತಾತ್ಮನೇ ನಮಃ, ಪರಮಾತ್ಮನೇ ನಮಃ. ಇವ ವಿಷ್ಣು ಸಹಸ್ರನಾಮದಿಂದ ಯಾಗ ಮಾಡಬೇಕಾಗಿದ್ರೆ ಓಂ ವಿಶ್ವಾಯ ನಮಃ ಅಂತ ಹಾಕ್ತಾರೆ. ಓಂ ವಿಶ್ವಾಯ ಸ್ವಾಹ, ಓಂ ವಿಶ್ವಾಯ ಸ್ವಾಹ, ವಿಷ್ಣುವೇ ಸ್ವಾಹ, ಶಂಕಾರ ಯಸ್ವಾಹ. ಹೀಗೆ ಹೀಗೆ ಅದು ಜಪ ಮಾಡುವಾಗ ನಮಃ ಆಗುತ್ತೆ, ಕೊಡುವಾಗ ಸ್ವಾಹಾಕಾರ ಆಗ್ಬೇಕು. ಶಾಸ್ತ್ರದ ನಿಯಮ ಅದು. ಇಲ್ಲಿ ಪ್ರಾರ್ಥನೆ ಮಾಡಿ ಏನ್ ಮಾಡಿದ್ರು? ನಮೋ ಅಗ್ನೇ ಪ್ರಾರ್ಥನೆ ಮಾಡುವ ನಮಃ ಹೊರಗೆ ಸ್ವಾಹ ಅಪಜಯಿ ಪರಿಹಂ ನನಗೆ ಆಹುತಿ ಕೊಡ್ತಾ ಇದೆ. ಸ್ವಾಹ ಅಂದ್ರೆ ಸ್ವತ್ವಸ್ಯ ಆಹ ನಮ್ಮ ಸ್ವಾಹ, ನನ್ನದಲ್ಲ ನಿನ್ನದು ಅನ್ನುವುದು ಸ್ವಾಹ ಶಬ್ದದ ಸ್ವಂ ಅಂದ್ರೆ ನನ್ನ ಸ್ವೀಯಂ ನನ್ನದು ಅಂತ ಏನು ತಿಳ್ಕೊಂಡಿದೆ ಅದನ್ನ ಆ ಸತ್ಯ ಕಾಣ. ನನ್ನದು ಅಂತ ತಿಳ್ಕೊಂಡದ್ದು ನನ್ನದಲ್ಲ ನಿನ್ನದು ಅಂತ ತಿಳ್ಕೊಂಡಿದೆ ಸ್ವಾಹ. ಅದು ತಿಳ್ಕೊಳ್ಳದೆ ಬರೇ ಸ್ವಾಹ ಅಂತ ಬರೀ ಏನು ಬೇಕಿಲ್ಲ. ನನ್ನದು ಅಂತ ಏನು ತಿಳ್ಕೊಂಡಿದ್ದೆ ಅದು ನನ್ನದಲ್ಲ ನಿನ್ನದು. ನಮ್ಮ ನಮಃ ಇಂದ್ರಾಯ ನಮಃ ನಮಃ ನನ್ನದಲ್ಲ ನಿನ್ನದು. ಇದೇ ಸ್ವಾಹ ಶಬ್ದ. ಇಂದ್ರಾಯ ಸ್ವಾಹ, ಇಂದ್ರಾಯ ನಮಃ, ಅಗ್ರೇ ಸ್ವಾಹ, ಅಗ್ರೇ ನಮಃ. ಯಾಕಳು ನನ್ನದು ಅಂತ ಏನು ತಿಳ್ಕೊಂಡಿದ್ದೆ ಅದು ನನ್ನದಲ್ಲ ನಿನ್ನದು. ನಮಃ ಇದೇ ಸ್ವಾಹ ಶಬ್ದದ ಸ್ವತ್ವಸ್ಯ ಆಹಾರ ಸ್ವಾಹ. ನನ್ನದಲ್ಲ ನಿನ್ನದು, ನಾನು ಅದರ ಒಡೆಯನಲ್ಲ ನೀನು ಒಡೆಯನು ಕೊಡತಕ್ಕಂತಹ ಆಹುತಿ ಅದು ಸ್ವಾಹ. ಅಪಜಯಿ ಪರಿಹಂ ಇತ್ಯುಕ್ತ ಉತ್ತಿಷ್ಠತಿ ಇಷ್ಟು ಹೇಳಿ ಪ್ರಾರ್ಥನೆ ಮಾಡಿದ್ದು. ಮುಂದಿನ ಜನ್ಮ ಆವಾಗ ಏನಾಗುತ್ತೆ? ಅವಾಗ ತಸ್ಮೈ ರುದ್ರಾಹ ಮಧ್ಯಂತಿನ ಸವನ ಸಂಪ್ರಯಚ್ಛಂತಿ. ಅವಾಗ ರುದ್ರಾಂತರ್ಗತನಾಗಿರತಕ್ಕ ವಾಯುವಂತರ್ಗತನಾಗಿರತಕ್ಕ ಭಗವಂತ ಮಧ್ಯಂತಿನ ಸವನದ ಬಾಗಿಲು ತೆರೆದು ಬಿಡ್ತಾನೆ. ಆ ಆಕಾಶದ ಬಾಗಿಲು ತೆರೆಯುತ್ತೆ. ಅವನು ಆಕಾಶ ಲೋಕದಲ್ಲಿ ಪುಣ್ಯರೂಪ ಫಲವನ್ನು ಅನುಭವಿಸ್ಬೇಕು. ಆಮೇಲೆ ಸಾಯಂಕಾಲದಲ್ಲಿ ಪುರಾ ತೃತೀಯ ಸವನಾದ ಜಗನೇನ ಆಹವನೀಯಸ್ಯ ಉದಂಗ್ಮುಖ ಉಪವಿಶ್ಯ ಸ ಆದಿತ್ಯಂ ಸವೈಶ್ವದೇವಂ ಸಾಮಾಭಿಗಾಯತಿ. ಇಲ್ಲಿ ಎರಡು ಸಾಮಯ ಯಾಕಂದ್ರೆ ಆದಿತ್ಯರು ವಿಶ್ವದೇವತೆಗಳು ಬಂದಿದ್ದಾರೆ. ಇಬ್ಬರನ್ನು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಆದಿತ್ಯ ಸಾಮ ವಿಶ್ವದೇವ ಸಾಮ ಎರಡನ್ನೂ ಕೂಡ ಮೊದಲು ಹಾಕಿ ಇದೆ. ಅಲ್ಲಿ ಇದ್ರೆ ಅಧ್ಯಕ್ಷ ಆಗ್ನಿ ಆಯಿತು, ಕಾರ್ಯ ಪ್ರತಿ ಆಗ್ನಿ ಆಯಿತು, ಈಗ ಆಹವನಿ ಆಗ್ನಿ. ವಿಷ ವಿಶೇಷವಾಗಿ ದೇವತೆಗಳಿಗೆ ಹವನ ಮಾಡುವುದಕ್ಕೋಸ್ಕರ ಮಾಡಿರತಕ್ಕಂತಹ ಕೂಟ. ಆ ಆಹ್ವಾನೀಯ ಕ್ರಿಯಲ್ಲಿ ಅದರ ಪಶ್ಚಿಮದಲ್ಲಿ ಕೂತ್ಕೊಂಡು ಅಲ್ಲ ಹೋಮ ಮಾಡುವ ಜಾಗ ಉತ್ತರಾಭಿಮುಖವಾಗಿ ಅಗ್ನಿಗೆ ಅಭಿಮುಖವಾಗಿ ಅಲ್ಲ ಉತ್ತರಾಭಿಮುಖವಾಗಿ ಕೂತ್ಕೊಂಡು ವೈಶ್ವದೇವ ಸಾಮ ಮತ್ತು ಆದಿತ್ಯ ಸಾಮ ಆದಿತ್ಯನಲ್ಲಿ ಇರತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡುವ ಸಾಮ ವಿಶ್ವೇ ದೇವತೆಗಳಲ್ಲಿ ತುಂಬಿರತಕ್ಕಂಥ ಎಲ್ಲದರಲ್ಲಿಯೂ ತುಂಬಿರತಕ್ಕ ಭಗವಂತನನ್ನ ಸ್ತೋತ್ರ ಮಾಡತಕ್ಕ ಸಾಮ ಎರಡು ಸಾಮ. ಈ ಸಾಮದಲ್ಲಿ ಅಲ್ಲಿ ಮತ್ತೆಲ್ಲವನ್ನೇ ಅಲ್ಲಿ ಮೊದಲು ರಾಜ್ಯಾಯ ಆಯಿತು, ಆಮೇಲೆ ಇಲ್ಲಿ ಎರಡನೇದು ವಿರಾಜ್ಯಾಯ ಆಯಿತು. ಮೂರನೇ ಸಾಮದಲ್ಲಿ ವಿಶೇಷ ಏನು ಅಂತಂದ್ರೆ ಇದು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ರಾಜ್ಯ ಅನ್ನೋದು ಭೂಮಿಯಲ್ಲಿ ರಾಜ್ಯ, ವಿರಾಜ್ಯ ಅಂದ್ರೆ ಅಂತರಿಕ್ಷದಲ್ಲಿ ವಿರಾಜಿಸು, ಆಮೇಲೆ ಸ್ವರ್ಗದಲ್ಲಿ ಅನುಭವ ಸ್ವರಾಜ್ಯ ಮತ್ತು ಸಾಮ್ರಾಜ್ಯ ಸಮ್ಯಕ್ ರಾಜನ ಸ್ವಹಾರ ಸ್ವರ್ಗದಲ್ಲಿ ಭೋಗ ಮತ್ತು ಸಮೀಚೀನವಾದ. ಅದರಿಂದ ಆದಿತ್ಯ ಮತ್ತು ವಿಶ್ವ ದೇವತೆಗಳನ್ನು ಸ್ತೋತ್ರ ಮಾಡುವಾಗ ಆ ರಾಜ್ಯಾಯ ಅನ್ನುವಲ್ಲಿ ವಿರಾಜ್ಯಾಯ ಆಗಿದ್ದ ತೆಗೆದು ಒಂದು ಕಡೆ ಆದಿತ್ಯ ಸ್ಥಾನದಲ್ಲಿ ಸ್ವರಾಜ್ಯ ವಿಶ್ವ ದೇವ ಸ್ಥಾನದಲ್ಲಿ ಸಾಮ್ರಾಜ್ಯ ಎಷ್ಟು ವ್ಯತ್ಯಾಸ ಮಾಡ್ತದೆ ಲೋಕದ್ವಾರಮಪಾವಾರಣೂರಾಜ್ಯ ಆಯ್ತು. ಆಮೇಲೆ ಪಶ್ಚಿಮತ್ವಾವಯಂ ಸ್ವಾರ ಅಪಘಾತ ಜಹಿ ಏಕವಚನ ಹತ ಆದ್ರೆ ಪಾಲ್ಗೊತರೇರಿ ಮುಂಚೆ ಭಗವಂತನನ್ನ ಪ್ರಾರ್ಥನೆ ಮಾಡಿ ಆಹುತಿ ಕೊಟ್ಟು ಆ ಪಾದದ ಈ ಉಂಚಾಂಗ್ರಿಯ ಪ್ರಾರ್ಥನೆ ಮಾಡಿ ಇದು ಭಾಗವತರಿಕೆ ಮಾಡುವುದಲ್ಲ. ಇದನ್ನು ಮಾಡಿ ಆದ್ಮೇಲೆ ಯಜ್ಞ ಮಾಡಿ ಹೀಗೆ ಮಾಡಿದ್ರೆ ಏಷ ಹವೈ ಯಜ್ಞ ಮಾತ್ರ ವೇದ ಯಂ ವೇದ ಯಂ ವೇದ ಮುಗಿಯಿತು ಛಾತಕ್ಕೂ ನಿರುಕ್ತಿ ಮಾಡಿ ಏಷ ಯಂ ವೇದ ಯಾರಿಗೆ ಇದು ಗೊತ್ತಿದೆಯೋ ಅವನು ಮಾತ್ರ ಯಜ್ಞ ಮಾಡಲಿಕ್ಕೆ ಅಧಿಕಾರಿ. ಇಲ್ಲದೇ ಇದನ್ನು ಹೆಚ್ಚಿಕೊಂಡಿದ್ದಾರೆ. ಏಷ ಹವೈ ಯಜ್ಞ ಮಾತ್ರ ವೇದ ಯಾರು ಯಹ ಏವಂ ವೇದ. ಈ ರೀತಿಯಾಗಿ ಭಗವಂತನ ರೂಪಗಳು ಮೂರು ಹೊತ್ತಿನಲ್ಲಿ ಮೂರು ರೂಪಗಳು ಮೂರು ಸ್ಥಾನ ಮೂರು ಸ್ಥಾನದಲ್ಲಿ ಮೂರು ದೇವತಾಗಣ. ಆ ಮೂರು ದೇವತಾಗಣದಲ್ಲಿ ಭಗವಂತ ಇದ್ದು ನಮ್ಮ ಪುಣ್ಯಲೋಕಕ್ಕೆ ಇರುವ ಅಡ್ಡಗೋಡೆಯನ್ನು ಪರಿಹರಿಸುವಂತಹ ಭಗವಂತ ಇದ್ದಾನೆ. ಅವನಿಂದ ನಾವು ಆ ರೂಪವನ್ನು ಪಡೆಯುತ್ತೇವೆ ಎನ್ನುವ ಎಚ್ಚರ ಯಾರಿಗೆ ಇದೆ ಅವನ ಯಜ್ಞಸ್ಯ ಮಾತ್ರ ವೇದ. ಯಜ್ಞದ ಮಾತ್ರ ಗೊತ್ತಿದೆ ಅವನಿಗೆ ಮಾತ್ರ ಇದೆ ಯಜ್ಞಸ್ಯ ಯಜ್ಞ ಮಾತ್ರ ಅಂದ್ರೆ ದೇಶದಲ್ಲಿ ಯಜ್ಞ ಮಾತ್ರ ಯಜ್ಞ ಮಾ ಅಂದ್ರೆ ಯಜ್ಞವನ್ನು ಮಾಡುವವನು ಯಜ್ಞವನ್ನು ತಿಳಿದವನು ಮಾ ಅಂದ್ರೆ ಜ್ಞಾನ ನಿರ್ಮಾಣ ಯಜ್ಞ ಮಾತ್ರ ಅಂದ್ರೆ ಯಜ್ಞವನ್ನು ತಿಳಿದವನು ಅವನನ್ನು ರಕ್ಷಣೆ ಮಾಡಬಹುದು. ಯಜ್ಞ ಮಾತ್ರ ಅಂದ್ರೆ ಯಜ್ಞವನ್ನು ತಿಳಿದು ಯಜ್ಞವನ್ನು ಮಾಡಬಹುದು ತಿಳಿದು ಯಜ್ಞ ಆಚರಣೆ ಮಾಡತಕ್ಕಂಥವರನ್ನ ರಕ್ಷಿಸುವ ಭಗವಂತ ಯಜ್ಞ ಮಾತ್ರ ತ್ರಾಣ ರಕ್ಷಣೆ ತ್ರಾಣ ಮಾತ್ರ ಜ್ಞಾನ ಮತ್ತು ಮಾಡುವುದು ಅರಿಯುವುದು ಮತ್ತು ತಿಳಿಯುವುದು ಮತ್ತು ಮಾಡುವುದು ಮಾ ತ್ರಾಣ ರಕ್ಷಿಸು. ಯಾರು ತಿಳಿದು ಯಜ್ಞವನ್ನು ಮಾಡ್ತಾರೋ ಅವರನ್ನು ರಕ್ಷಿಸುವವನು ಯಜ್ಞ ಮಾತ್ರ. ಅಂದ್ರೆ ತಿಳಿಯದೆ ಮಾಡಿದವರು ರಕ್ಷಿಸುವುದೇ ಯಜ್ಞ ಯಜ್ಞತ್ರ ಯಜ್ಞ ಮಾತ್ರ ಯಜ್ಞ ಮಾಡುವವರನ್ನ ಯಜ್ಞವನ್ನ ತಿಳಿದು ಮಾಡುವವರನ್ನ ಯಜ್ಞ ಅಂದ್ರೆ ಏನು ಯಜ್ಞ ಅಂದ್ರೆ ಭಗವಂತನನ್ನು ಒಲಿಸುವ ಕ್ರಿಯೆ. ಯಾಕೆಂದ್ರೆ ಯಜ್ಞ ಅಂದ್ರೆ ಭಗವಂತ ಯಜ್ಞೋ ಯಜ್ಞಪತಿರಿ ಯಜ್ಞ ಯಜ್ಞಾಂಗೋ ಯಜ್ಞವಾಹನ ಯಜ್ಞನಾಮಕನಾದ ಭಗವಂತನನ್ನ ಒಲಿಸುವ ಕ್ರಿಯೆ ಯಜ್ಞ. ಬೇರೆ ಬೇರೆ ದೇವತಾ ಪ್ರತೀಕದಲ್ಲಿ ನೀರ್ತಕ್ಕ ಭಗವಂತನ ಆರಾಧನೆ ಅಂತ ತಿಳಿದು ಯಜ್ಞ ಮಾಡುವವರು ಯಜ್ಞ ಯಜ್ಞ ಮಾತ್ರ ನಿರ್ಮಾತೃ ಅವರ ತ್ರಾಣ ರಕ್ಷಣೆ ಮಾಡಬೇಕು. ಯಜ್ಞ ಉಪಾಸನೆ ಮಾಡಬಾರದು ಯಾವ ವಿಷಯವನ್ನು ಪರಿಷತ್ತರು ಹೇಳಿದ್ದರೆ ಯಾವುದನ್ನು ಮನುಷ್ಯರು ತಿಳ್ಕೊಂಡು ಭಜನೆ ಮಾಡಿ ಅದನ್ನು ಸಿದ್ಧಿ ಪಡೆಯಿರಿ. ಅಷ್ಟೇ ವಿಷಯ, ಉಪಾಸನೆ ಮಾಡಬಾರದು ಅಂತ ಕೆಲವರಿಗೆ ಭಗವಂತನನ್ನು ಸರ್ವತತ್ವ ಉಪಾಸನೆ ಮಾಡಬಾರದು ಅಂತ ಯಾರು ಹೇಳಿಕೊಟ್ಟು ಭಗವಂತನ ಸರ್ವತತ್ವ ಉಪಾಸನೆ ಮಾಡಬಾರದು ಅಂತ ಹೇಳಿದ್ರು. ಭಗವಂತ ಸರ್ವಗತ ಅಂತ ಎತ್ತಿ ದೇವರನ್ನ ಸರ್ವತ ಅಲ್ಲ ಅಂತಕೊಂಡಿದ್ರು. ಭಗವಂತನ ಸರ್ವಗತತ್ವದ ಉಪಾಸನೆ ಮನುಷ್ಯರು ಮಾಡಬಾರದು ಅಂತಲ್ಲ, ವ್ಯಾಪ್ತೋಪಾಸನೆ ವ್ಯಾಪ್ತವಾಗಿರ್ತಕ್ಕ ಭಗವಂತನ ಉಪಾಸನೆ ಮಾಡಿ ವ್ಯಾಪ್ತ ರೂಪದ ಸಾಕ್ಷಾತ್ಕಾರ ಮನುಷ್ಯರಿಗಿಲ್ಲ ಅಂತ ಪರೋಕ್ಷ ಜ್ಞಾನದಲ್ಲಿ ಆ ಉಪಾಸನೆ ಇಲ್ಲ ಅಂತ ಅರ್ಥ. ಭಗವಂತ ಸರ್ವತ ತಿಳ್ಕೋಬಾರದು ಅಂತಕ್ಕಂಥ ಉಪಾಸನೆ ಅಂದ್ರೆ ಸಾಕ್ಷಾತ್ಕಾರ, ವ್ಯಾಪ್ತ ರೂಪದ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಡ, ನಿಮ್ಮ ರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಹಾಗೆ ಮನುಷ್ಯರಿಗೆ ಎಲ್ಲವನ್ನೂ ಪರಿಶುದ್ಧ ಹೇಳಿದ್ದನ್ನು ತಿಳ್ಕೊಳ್ಳುವ ಅಧಿಕಾರ ಇದೆ. ತಿಳ್ಕೊಂಡು ಅದನ್ನ ಸಾಧನೆ ಮಾಡಿ ಸಾಕ್ಷಾತ್ಕರಿಸಿಕೊಂಡು ಉಪಾಸನೆ ಅಂದ್ರೆ ಸಾಕ್ಷಾತ್ಕಾರ. ವೇದ, ವೇದದಲ್ಲಿ ವೇದ ಅಂತ ಬಂದ್ರೆ ಬರೀ ತಿಳಿಯುವುದಲ್ಲ, ಪರೋಕ್ಷ ಅಲ್ಲ, ಪರೋಕ್ಷ ಜ್ಞಾನ. ವೇದನಾದ್ರೆ ರಿಯಲೈಸೇಷನ್, ಅದು ಎಲ್ಲವನ್ನು ನೀನು ರಿಯಲೈಸ್ ಮಾಡಿಕೊಂಡಿದ್ದಾನೆ. ಭಗವಂತನ ಎಲ್ಲ ಉಪಾಸನೆಗಳನ್ನು ಮಾಡಿ ಎಲ್ಲ ವಿಧದ ಮಂತ್ರಗಳಿಂದ ಎಲ್ಲ ವಿಧದ ಉಪಾಸನೆಗಳಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯ ಇಲ್ಲ. ದೇವತೆಗಳ ಮಾತಾಡ ಬಗ್ಗೆ ತಿಳ್ಕೊಬೇಕು. ತತ್ವಜ್ಞಾನೇ ಅಧಿಕಾರಿತ, ಜ್ಞಾನದಲ್ಲಿ ಅಧಿಕಾರ ಇದೆ, ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಮನುಷ್ಯ ಮಾತ್ರಕ್ಕೆ ಅಧಿಕಾರ ಇದೆ, ಗಂಡಸರಿಗೆ ಮಾತ್ರ ಅಲ್ಲ, ಹೆಂಗಸರಿಗೆ, ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣೇತರಿಗೆ ಈ ಭಗವಂತನ ಮಹಿಮೆ ತಿಳ್ಕೊಳ್ಳುವ ಅಧಿಕಾರ ಇದೆ. ಆದ್ರೆ ಉಪಾಸನೆ ಮಾಡಲಿಕ್ಕೆ ಮನುಷ್ಯರಿಗೂ ಗಂಡಸರಿಗೂ ಬ್ರಾಹ್ಮಣರಿಗೂ ಅಧಿಕಾರ ಇಲ್ಲ. ಅದು ಯಾರು ಯಾರಿಗೆ ಎಷ್ಟೆಷ್ಟು ಕೆಪಾಸಿಟಿ ಅಷ್ಟು ಮಾಡ್ರಿ, ಕೆಪಾಸಿಟಿ ಮೀರಿ ಮಾಡಬೇಡಿ. ಹಾಗಾದ್ರೆ ಹೆಚ್ಚು ಸಾಧನೆ ಮಾಡಿಬಿಟ್ಟು ಏನಾಗುತ್ತೆ ಅಂತ ನಾನು ಹೇಳಿದ್ದೆ. ಒಂದು ಇವಾಗ ಹೆಚ್ಚು ಬೆಳಕು ಬೇಕು ಅಂತ ನಾವು ಹೆಚ್ಚು ವೋಲ್ಟೇಜು ಬಿಟ್ಬಿಟ್ರೆ ಬಲ್ಬಿನಲ್ಲಿ ಬೆಳಕು ಜಾಸ್ತಿ ಆಗುತ್ತೆ, ಬಲ್ಬು ಬಂದಾಗ್ಬಿಡುತ್ತೆ. ಹಾಗೆ ನಮ್ಮ ಕೆಪಾಸಿಟಿಗಿಂತ ಹೆಚ್ಚು ಸಾಧನೆ ಮಾಡಿದ್ರೆ ಬಲ್ಬಾಗಿಬಿಡುತ್ತೆ, ಅದು ಒಂದು ಸಿದ್ಧಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಅವರವರ ಕೆಪಾಸಿಟಿ, ನಮ್ಮ ಶಕ್ತಿ ತ್ರಾಣ ಎಷ್ಟು ಅಷ್ಟು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಬೇರೆ ಏನು ದುರುದ್ದೇಶ ಇಲ್ಲ. ಗಂಡಸರಿಗೆ ಮಾತ್ರ ಪ್ರವೇಶ, ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶ, ವೈಷ್ಣವರಿಗೆ ಮಾತ್ರ ಪ್ರವೇಶ ಹೇಳೇ ನಾವು, ಎಲ್ಲರಿಗೂ ಪ್ರವೇಶ ಇದೆ. ಆದ್ರೆ ಅಧಿಕಾರಿ ತಿಳಿಸಿದ್ರೆ ಪ್ರವೇಶ ಮಾಡಿ ಏನು ತಪ್ಪುವುದಿಲ್ಲ ಅಷ್ಟೇ. ಅದರಿಂದ ಅಧಿಕಾರ ಸಂಪತ್ತಿ ಮುಖ್ಯ ಅನ್ನುವುದಲ್ಲಿ ಇವರು ಹೊರತು ಅದು ಜನರು ಯಾವುದು ನೋಡಿ ಪಾಠ ಹೇಳುವುದಲ್ಲ. ಅವೆಲ್ಲ ಶಾಸ್ತ್ರದ ಮೂಲ ಸ್ಫೂರ್ತಿಯನ್ನು ಮರೆತ ಪಂಡಿತರ ಕೈಯಲ್ಲಿ ಆದಂತಹ ನಾಮದು. ಸ್ತ್ರೀಯರಿಗೆ ಕೂಡ ವೇದಾಧಿಕಾರವೂ ಇದೆ ಕೆಲವು ವಿಷಯದಲ್ಲಿ, ಕೆಲವು ಸಾಕಷ್ಟು. ಆದರೆ ಯಾರಿಗೆ ಗಾರಹಸ್ಥೆಯ ಜೀವನ ಅಂತಕ್ಕಂಥದ್ದು ಮುಖ್ಯ ಆಯ್ತು, ಅವರು ವೇದದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಯಾಕಂದ್ರೆ ಯಾವುದೋ ಒಂದು ಅಧ್ಯಾಯ ಆಗುತ್ತೆ, ನೀವು ವೇದದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಮನೆಯಲ್ಲಿ ಅಧ್ಯಾಯ ಆಗುತ್ತೆ, ಮನೆಯಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಅಂದ ಯಾರಿಗೆ ಗಾರಹಸ್ಥೆಯ ಜೀವನವೇ ಬೇಡ ಅಂತಿದೆ ಅಂತ ಹೆಣ್ಮಕ್ಳು ಆಮರಂ ಕೆತ್ತಮ ಸ್ತ್ರೀಡಾಮದೆ ಗಾನಂತೂ ಇದೆ. ಅವರು ವೇದಾಂತಿಯರವಾಗಿ ಬ್ರಹ್ಮವಾದಿನಿಯರಾಗಿ ಗ್ರಂಥ ಇರುತ್ತೆ, ಹಿಂದೆ ಇದ್ರು ಬ್ರಹ್ಮವಾದಿನಿಯರಾಗಿ ಗುರುಕುಲದೇ ಮತ್ತೆ ಸಂಸಾರ ಬೇಡೇ ಬೇಡ, ಯಾರು ಅವರಿಗೆ ಗ್ಯಾರೇಟ್ ಬೇಡ ಅಂತ. ಹೀಗೆ ಮುಂದಿನ ಉಪಾಸನೆ ಬಹಳ ಅಪೂರ್ವವಾದ ಉಪಾಸನೆ, ಮುದುವಿದ್ಯ ಉಪಾಸನೆ. ಆ ಮುದುವಿದ್ಯೆಯ ಉಪಾಸನೆಯನ್ನು ಸರಿಯಾಗಿ ಜಗತ್ತಿ ಕೊಟ್ಟವರು ಮಧುವರು, ಅದನ್ನೇ ಮಧು ಅಂತ ಹೆಸರು. ಮಧುವಿದ್ಯೆಯ ಉಪಾಸನೆ ಈ ಉಪನಿಷತ್ತಿನ ಮುಂದಿನ ಚಾಪ್ಟರ್ ಉಂಟಲ್ಲ ಮಧುವಿದ್ಯೆಯ ಉಪಾಸನೆ, ಅದರ ಪೂರ್ತಿ ವಿವರದ ಒಂದು ಸ್ಪಷ್ಟ ಚಿತ್ರವನ್ನು ಕೊಟ್ಟವರೇ ಆಚಾರ್ಯರಲ್ಲಿ ತನಕ ನಾಲ್ಕು ಅದನ್ನು ವಿವರಣೆ ಮಾಡುವಂತ. ಅಲ್ಲಿ ತನಕ ಮಧುವಿದ್ಯೆಯ ಉಪಾಸನೆ ಬಗ್ಗೆ ಎಷ್ಟು ತಪ್ಪು ಕಲ್ಪನೆ ಇತ್ತು, ಉಪನಿಷತ್ತನ್ನು ಎಷ್ಟು ಬಾಲಿಷವಾಗಿ ಅರ್ಥ ಮಾಡಿದ್ರು ಆಚಾರ್ಯರು ತನಕ, ಅದನ್ನು ನಾನು ನಿಮ್ಗೆ ವಿವರಣೆ ಕೊಟ್ಟಾಗುತ್ತ. ಬಾಲಿಷ ಅಂದ್ರೆ ಹೈಸ್ಕೂಲಿನ ವಿದ್ಯಾರ್ಥಿಗಳು ಅಷ್ಟು ಬಾಲಿಷವಾಗಿ ಅರ್ಥ ಹೇಳಲಿಕ್ಕೆ ಅಷ್ಟು ಬಾಲಿಷವಾದ ಅರ್ಥವನ್ನು ಉಪನಿಷತ್ತಿಗೆ ಮಾಡಿದ್ರು ಆಚಾರ್ಯರು ತನಕ. ಆಚಾರ್ಯರು ಅದನ್ನು ಎಲ್ಲವನ್ನು ತೆಗೆದು ಸರಿಯಾದ ಚಿತ್ರಗಳನ್ನ ಮತ್ತು ವಿದ್ಯೆಯ ಸರಿಯಾದ ಅರಿವನ್ನು ಕೊಟ್ಟವರು. ಮತ್ತು ನಾನು ನಮ್ಮದೇ ಅನ್ನೋದು ಯಾರು ಮಧುವ ಇಲ್ಲ, ಅದರಲ್ಲಿ ಮಾತ್ರೇ ನಾವು ಭಗವಂತನ ನಮ್ಮ ಮಾತು ಮಧುರ ಮಾತಿಗೆ ಋಣವಾಗಿ ಬರಲಿ. ಮಧುವರಿಗೆ ಪ್ರಿಯವಾದ ಮಾತೆ ಮಾತ್ರೇ ಈಗ ಅದು ಮಧು ಮಧುರವಾದ ಅವಷ್ಟೇ ಅಲ್ಲ, ಮಾತ್ರೇ ರಾಮೋ ಭಗವಂತನ ಆಚಾರ್ಯ ಮಧುರ ಭಾವವೇ ನಮ್ಮ ಮಾತಿನಲ್ಲಿ ಗುಡಿ ಬರಲಿ ಎನ್ನುವ ಅನುಸಂಧಾನ ಇದೆ ನಮಗೆ ಆ ವೇದ ಮಂತ್ರ ಹೇಳುವಾಗ. ಹೀಗೆ ಮುಂದೆ ಮಧುವಿದ್ಯೆಯ ಪ್ರಾರಂಭವೇ ಬಹಳ ದೊಡ್ಡ ಒಂದು ವಿದ್ಯೆಯ ಜೊತೆಗೆ ಮೂರನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಅದನ್ನ ಮತ್ತೆ ಮುಂದೆ ನಾಳೆ ಸಮಯ. ಓಂ ಸಹನಾಭವತು ಸಹನಂ ಪುನಃತ್ತು ಸಹ ವೀರ್ಯಂ ಕರವಾಮಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾಭವತು ಸಹನಂ ಪುನಃತ್ತು ಸಹ ವೀರ್ಯಂ ಕರವಾಮಹೈ ಸೂರ್ಯಮಂಡಲವನ್ನೇ ದೇವತೆಗಳು ಸವಿಯುವ ಮಧು ಜೇನು